ಇದ್ದೀವಿ, ಅದಕ್ಕೋಸ್ಕರ ಅಗಸ್ಯ ಮಗ ಅಂತಂದ್ರೆ ಷಡ್ಗುಣ ಸಂಪನ್ನ ಭಾಗ್ಯವಂತನಾದ ಸರ್ವಗುಣ ಪೂರ್ಣನಾದ ಭಗವಂತನ ತುರ. ಅವನ ತುರ ಒಬ್ಬ ಇದ್ದಾನೆ, ತುರ ಅಂದ್ರೆ ಅವನ ಅಭಿಜ ಸಂಬಂಧಪಟ್ಟ ಅವನ ದಾಸನಾದಂತಹ ತುರ. ತುರ ಅಂದ್ರೆ ತುರತ್ವರಣೆ ಅಂತ, ವೇಗವಾಗಿ ಹೋಗುವ ಗಾಳಿ, ವಾಯುದೇವ ವೇಗವಾಗಿ ಚಲಿಸುವ ವೇಗವಾಗಿರುತ್ತೆ. ತುರ ತುರ ಅಂದ್ರೆ ತೊರೆ, ತುರಂ ಅಂದ್ರೆ ಅಗಸ್ಯ ಅಂತ ಗುಣಪೂರ್ಣನಾಗಿರ್ತಕ್ಕ ಭಗವಂತನ ವೇಗವಾಗಿ ಚಲಿಸುವ ದಾಸನನ್ನು ನೀವು ಅವನ ಜೊತೆಗೆ ಇರ್ತಕ್ಕ ಅವನ ಅನುಯಾಯಿಯಾಗಿರ್ತ ಅನುಗತನಾಗಿರ್ತಕ್ಕಂಥ ತುರನನ್ನ ಪ್ರಾಣನನ್ನು ಕೂಡ ನೀವು ಧ್ಯಾನ ಮಾಡ್ತೀವಿ. ಅವನ ಎಂತಹ ಪ್ರಾಣ ಶ್ರೇಷ್ಠಂ, ಜ್ಯೇಷ್ಠ ಶ್ರೇಷ್ಠ, ನಮ್ಮ ಒಳಗೆ ಇದ್ದು ನಮ್ಮ ಇಂದ್ರಿಯಗಳನ್ನು ಮೀನಿಸುವ ದೇವತೆಗಳಲ್ಲೇ ಶ್ರೇಷ್ಠ. ಅಷ್ಟೇ ಅಲ್ಲ, ಸರ್ವಧಾತಮಂ, ಎಲ್ಲಾ ಇತರ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಧಾರಣೆ ಮಾಡತಕ್ಕ ಶಕ್ತಿ, ಸಮಸ್ತ ದೇವತೆಗಳನ್ನು ಧಾರಣೆ ಮಾಡಿಕೊಂಡು ಇಂದ್ರಿಯಾಭಿಮಾನ ದೇವತೆಗಳಲ್ಲೇ ಶ್ರೇಷ್ಠನಾದ, ಆದರೆ ಭಗವಂತನ ಭಗವಂತನ ದಾಸನಾದ ಪ್ರಾಣದೇವರ ಇಲ್ಲಿ ಪ್ರಾಣದೇವರು ಜ್ಯೇಷ್ಠ ಶ್ರೇಷ್ಠ ಅಂದಾಗ ಅವರಿಗೂ ಒಬ್ಬ ಜ್ಯೇಷ್ಠ ಶ್ರೇಷ್ಠ ಇದ್ದಾರೆ. ತಿಳ್ಕೋಬೇಕು, ಒಬ್ಬ ಸೃಷ್ಟಿ ಮತ್ತೆ ಜಗತ್ ಸೃಷ್ಟಿಗೆ ಕಾರಣನಾದ ಭಗವಂತ ಜ್ಯೇಷ್ಠ ಶ್ರೇಷ್ಠ, ಅವನ ಅತ್ಯಂತ ಹತ್ತಿರದ ದಾಸ, ಸದಾ ಭಗವಂತನ ಬಳಿಗೆ ಹೋಗುವುದಕ್ಕೆ ತೊರೆ ಪಡುವವ, ಸದಾ ವೇಗವಾಗಿ ಚಲಿಸುವ ಅಂಥ ಪ್ರಾಣದೇವರು ಉಳಿದ ದೇವತೆಗಳಲ್ಲಿ ಜ್ಯೇಷ್ಠ ಶ್ರೇಷ್ಠ ಮತ್ತು ಸರ್ವಧಾರಣ. ಅಂತಹ ಪ್ರಾಣದೇವರನ್ನು ಧ್ಯಾನ ಮಾಡ್ತೇವೆ. ಪ್ರಾಣದೇವರನ್ನು ಧ್ಯಾನ ಮಾಡಿ ಪ್ರಾಣದ ನಿಯಾಮಕ ಶಕ್ತಿಯಾಗಿರತಕ್ಕಂಥ ಭಗವಂತನನ್ನು ಧ್ಯಾನ ಮಾಡಿ ನಾವು ಧ್ಯಾನ ಮಾಡುತ್ತೇವೆ. ಹೀಗೆ ನಾಲ್ಕು ಪಾದಗಳಿಂದ ನಾಲ್ಕು ಬಾರಿ ಅದನ್ನು ಪಾನ ಮಾಡಿ, ಮೂರು ಬಾರಿ ಅಚ್ಚುಮದಂತೆ ಸ್ವಲ್ಪ ಸ್ವಲ್ಪ ತಗೊಂಡು ಉಳಿದಂತೆ ನಾಲ್ಕು ಬಾರಿ ಪಾನ ಮಾಡಿದಾಗ ಒಂದು ಯಜ್ಞದ ಕೃಷ್ಣಾರ್ಪ ಆಯ್ತದೆ. ಇಲ್ಲಿ ಮೂರನೇ ಪಾದ ಸಿಗುತ್ತೆ, ಅದು ಶ್ರೇಷ್ಠಂ ಸರ್ವಧಾತಮಂ. ಇದು ಅದಷ್ಟು ಎಂಟು ಅಕ್ಷರಗಳ ನಾಲ್ಕು ಪಾದ ಉಳ್ಳ ಮಂತ್ರ. ಆದರೆ ಮೂರನೇ ಪಾದದಲ್ಲಿ ಶ್ರೇಷ್ಠಂ ಸರ್ವಧಾತಮಂ ಅಂತ ಇರತಕ್ಕಂಥದ್ದು ಏಳೇ ಅಕ್ಷರ. ಇದೊಂದು ತಮಾಷೆ. ಇದನ್ನ ವೇದದಲ್ಲಿ ರ ಅನ್ನುವ ಅಕ್ಷರ ಬಂದಾಗ ಹೇಳಿದ ಸಹಸ್ರ ಶೀರ್ಷಂ, ಶೀರ್ಷಂ ಅನ್ನೋದು ಎರಡಕ್ಷರ ಮೂರಕ್ಷರ ಬರೆಯುತ್ತೆ, ಸಹಸ್ರ ಶೀರ್ಷಂ ದೇವಂ. ಹಾಗೆ ಇದನ್ನು ಸ್ಪ್ಲಿಟ್ ಮಾಡಿ ಹೇಳಿ ಶ್ರೇಷ್ಠಂ, ಸ್ವಲ್ಪ ಶ್ರೇಯ ಶ್ರೇಷ್ಠಂ ಸರ್ವಧಾತಮಂ ಅನ್ನೋ ಎಂಟಕ್ಷರ ಆಗುತ್ತೆ. ಆ ಶ್ರೇಷ್ಠಂ ಅನ್ನೋದನ್ನ ಸ್ವಲ್ಪ ಬೆಳೆಸಿಕೊಳ್ತೀವಿ. ಆದ್ರೆ ಅದನ್ನು ಯಾಕೆ ಹಾಗೆ ಶ್ರೇಷ್ಠ ಏಳಕ್ಷರ ಮಾಡಿದ್ರು ಅಂದ್ರೆ, ಈ ಶ್ರೇಷ್ಠ ಪೂರ್ತಿ ಶ್ರೇಷ್ಠ ಅಲ್ಲ, ಅದನ್ನು ಹಾಸ ಮಾಡಿರ್ತಾರೆ. ಪ್ರಾಣದೇವರ ಶ್ರೇಷ್ಠತ್ವ ಭಗವಂತನ ಶ್ರೇಷ್ಠತ್ವಕ್ಕಿಂತ ಕಲಾಸ ಕೆಳಗಿರದ್ದು, ಅದಕ್ಕೋಸ್ಕರ ಎಂಟರಿಂದ ಏಳಕ್ಷರ ಮಾಡಿಬಿಟ್ಟು ಆ ಅಕ್ಷರ ಕಲಾಸದಿಂದ ಆ ಶ್ರೇಷ್ಠತ್ವದ ಕಲಾಸ ತೋರಿಸಿಕೊಳ್ತಾರೆ. ಹೀಗೆ ಶ್ರೇಷ್ಠಂ ಸರ್ವಧಾತಮಂ ತುರಂ ಭಗಸ್ಯ ಜೀವಹೀತಿ ಸರ್ವಂ ದಿವತಿ. ಆಮೇಲೆ ಏನ್ ಮಾಡಬೇಕು? ಆಯ್ತು, ಹೋಮ ಇದು ಮುಂದಿನ ರಾತ್ರಿ ಹೋಮ, ಇದು ರಾತ್ರಿ ಹೋಮ ಆದ್ಮೇಲೆ ಮತ್ತೇನ್ ಮಾಡಬೇಕು? ಆಮೇಲೆ ನಿರ್ನಿತ್ಯ ಸಂಯಮ ಸಂವಾ, ಆಮೇಲೆ ನಾನು ಪಾನ ಮಾಡಿರ್ತಕ್ಕಂಥ ಹೆಚ್ಚಿನ ಪಾತ್ರೆ ಇರ್ಬೋದು ಅಥವಾ ಮರದ ಚಮಸ ಮರದ ಬಾವಡೆ ಇರ್ಬೋದು, ಅದನ್ನು ತೊಳೆದಿರಬೇಕು. ಅದನ್ನು ತೊಳೆದು ಸ್ವಚ್ಛ ಮಾಡಿ ಆಮೇಲೆ ನಿತ್ಯ ಜಗನ್ನ ನಮ್ಮ ಸಂಪಶ್ಚಾದಗ್ನೇಹ ಸಂವಿಷದಿ. ರಾತ್ರಿ ನಾನು ಎಲ್ಲಿ ಹೋಮ ಮಾಡಿದಾನೋ ಅಗ್ನಿಯ ಸಮೀಪದಲ್ಲಿ, ಅದರ ಅಗ್ನಿಯ ಪಶ್ಚಿಮ ಭಾಗದಲ್ಲಿ ಅಂದ್ರೆ ಪಶ್ಚಿಮ ಭಾಗದಲ್ಲಿ ಕೂತು ಹೋಮ ಮಾಡು, ಅವನು ಕೂತಿದ್ದ ಜಾಗದಲ್ಲಿ ಹೋಮ ಮಾಡಲಿಕ್ಕೆ ಎಲ್ಲಿ ಕೂತಿದ್ನೋ ಅದೇ ಜಾಗದಲ್ಲಿ ರಾತ್ರಿ ಮಲಗಿ ಪಶ್ಚಾದಗ್ನೇಹ ಸಂವಿಷದಿ. ಹ್ಯಾಕ್ ಮಲಗಬೇಕು? ಅಲ್ಲೇ ಕಾಂಕ್ರೀಟ್ ಹ್ಯಾಕ್ ಮಲ್ಕೊಳ್ಳೋಣ ಅಂದ್ರೆ ಚರ್ಮಣಿ ವಾ ಸಂಧಿಲೇವಾ ಕೃಷ್ಣಾಜಿನ ಅಥವಾ ವ್ಯಾಘ್ರಾಜಿನ, ವಿಶೇಷವಾಗಿ ಗ್ರಂಥರಿಗೆ ಕೃಷ್ಣಾಜಿನವೇ, ಕೃಷ್ಣಾಜಿನ ಹಾಕಿ ಮಲಗಬೇಕು, ಹಾಸಿಗೆ ಗೀಸಿಗೆ ಹಾಕೋಬಾರದು. ಅದು ಬೇಡ ಅಂತಂದ್ರೆ ಸ್ಥಂಡಿಲೇವ ಬರೀ ನೆಲದಲ್ಲೂ ಮಲಗು, ಬರೀ ನೆಲದಲ್ಲಿ ಅಥವಾ ಕೃಷ್ಣಾಜಿನ ಹಾಕಿ ಮಲಗು. ಚರ್ಮಣಿ ವಾ ಸ್ಥಂಡಿಲೇವ ಮಲಗುವಾಗ ರಾತ್ರಿ ಅಲ್ಲಿ ಹೂವು ಮುಗಿದ ಮೇಲೆ ಬೆಳಿಗ್ಗೆ ಏಳುವ ತನಕ ಅವನ ಮಧ್ಯೆ ಮಲಗಿದಾಗ ಆಯ್ತಲ್ಲ, ಮಧ್ಯದ ಕಾಲದಲ್ಲಿ ಮಲಗು. ವಾಚಮ್ಯಮೋ ಅಪ್ರಸಾಹ ಇಡೀ ಮಾತಾಡ್ಲಿಕ್ಕೆ ನಮ್ಗೆ ಹೋಮ ಆದ್ಮೇಲೆ ಮತ್ತೆ ಮಲಗುತ್ತೆ ಬೆಳಗಾದ್ಯತೆ ಮಾತು ಪ್ರಾರಂಭ. ವಾಚಂದ್ಯಮ ಅಪ್ರಸಾಹ, ಪ್ರಸಾಹ ಅಂತಂದ್ರೆ ಸ್ತ್ರೀ ಸಂಘ, ಅಪ್ರಸಾಹ ಅಂದ್ರೆ ಅವತ್ತು ಸ್ತ್ರೀ ಸಂಘ ಮಾಡಬಾರದು, ಅವತ್ತು ಮಾತಾಡ್ಬಾರ್ದು. ಬ್ರಹ್ಮಚಾರಿಯಾಗಿ ಮೌನ ದೀಕ್ಷಕನಾಗಿ ಆ ಸ್ತ್ರೀಯ ಪಶು ಮಲಗಿದೆ. ಏನು ಮಲಗಿದೆ? ಏನು ಸಯದಿ ತತ್ರ ಸ್ತ್ರೀಯಂ ಪಶ್ಯೇತ್ ಸಮೃದ್ಧಂ ಕರ್ಮೇತಿ ವಿದ್ಯಾದು. ಒಂದು ವೇಳೆ ರಾತ್ರಿ ಹಾಗೆ ಮಲಗಿದಾಗ ಅವನಿಗೆ ಆ ಮಾಡಿದ ಕರ್ಮ ಫಲಪ್ರದವಾಗಿದ್ದರೆ, ಮಾಡಿದ್ದು ದೇವರ ಚಿತ್ತಕ್ಕೆ ಬಂದಿದ್ದರೆ ಒಂದು ಕನಸು ಬೀಳುತ್ತೆ. ಏನು ಅಂದ್ರೆ, ಕನಸಿನಲ್ಲಿ ಒಬ್ಬ ಸುಂದರಿಯಾದ ಸ್ತ್ರೀ ಕಾಣಿಸ್ತಾನೆ. ಸಯದಿ ಸ್ತ್ರೀಯಂ ಪಶ್ಯೇ, ಕನಸಿನಲ್ಲಿ ಅವನು ಸ್ತ್ರೀಯನ್ನು ಕಂಡರೆ ಸೂಚನೆ ಖಂಡಿತವಾಗಿ ಒಬ್ಬ ಸುಂದರಿಯಾದ ಸ್ತ್ರೀಯನ್ನ ಕಂಡರೆ ಅದು ನಿಶ್ಚಿತ ಸಮರ್ಥ ಕರ್ತೈತೆ. ತದೇಶ ಶ್ಲೋಕ, ಅದಕ್ಕೆ ಒಂದು ಶ್ಲೋಕವೇ ಪ್ರಾಚೀನ ವೇದ ದೃಷ್ಟಾರ್ಥಗಳು ಈ ಹಿಂದೆಯೇ ಹೇಳಿದಂತಹ ಒಂದು ಶ್ಲೋಕ ಇದೆ, ಅದು ಈ ಮಾತನ್ನ ಸಮರ್ಥನೆ ಮಾಡುತ್ತೆ. ಏನ್ ಹೇಳುತ್ತೆ ಆ ಶ್ಲೋಕ? ತದೇಶ ಶ್ಲೋಕ, ಯದಾ ಕರ್ಮಸು ಕಾಮ್ಯೇಷು ಸ್ತ್ರೀಯಂ ಸ್ವಪ್ನೇಭಿ ಪಶ್ಯತಿ ಸಮೃದ್ಧಿಂ ತತ್ರ ಜಾನೀಯಾತ್ ತಸ್ಮಿನ್ ಸಮೃದ್ಧಿಂ ತತ್ರ ಜಾನೀಯಾತ್ ತಸ್ಮಿನ್ ಸ್ವಪ್ನ ದರ್ಶನೇ ತಸ್ಮಿನ್ ಸ್ವಪ್ನ ದರ್ಶನೇ ಇತಿ. ಇಲ್ಲಿ ದುರಸ್ತಿ ಬಂದು ಖಂಡ ಮುಗಿತು. ಯದಾ ಯಾವಾಗ ಅಂದ್ರೆ ನಿಷ್ಕಾಮ ಕರ್ಮ ಮಾಡುವಾಗ ಕನಸಿನ ಅಪೇಕ್ಷೆ ಮಾಡಬಾರದು. ಈ ಕರ್ಮ ಮಾಡುವಾಗ ಭಗವತ್ ಪ್ರೀತಿಗೋಸ್ಕರ ಮಾಡಿತ್ತು. ನಾನು ದೊಡ್ಡವನಾಗಬೇಕು ಅಂತಿಲ್ಲ, ಏನಿಲ್ಲ, ಭಗವಂತ ದೊಡ್ಡವ ಅನ್ನೋ ಎಚ್ಚರ ನನಗೆ ಬರಬೇಕಷ್ಟೇ. ಯಾವುದೇ ಕಾರ್ಯಕ್ರಮದ ಅಪೇಕ್ಷೆ ಇಲ್ಲದೆ ಮಾಡಿದ್ರೆ ನೀನು ಸುಮ್ಮನೆ ಬರಗು ಕನಸನ್ನ ನಿರೀಕ್ಷೆ ಮಾಡಬೇಡ. ಅದೆಲ್ಲ ಬೇರೆ ಬೇಡ, ಅದೆಲ್ಲ ಕನಸು, ಕನಸು ಬಿತ್ತು ಓ ಒಳ್ಳೆದಾಗುತ್ತೆ. ಮತ್ತೆ ಇದು ಕಾರ್ಯಕ್ರಮದ ಕಡೆಗೆ ನಮ್ಮ ಒಲವು ಹೋಗುತ್ತಂತ. ಅದರಿಂದ ಕಾಮ್ಯಸು ಕರ್ಮೇಶು, ನೀನು ಯಾವುದೋ ಒಂದು ಫಲಕಾಮನೆಯಿಂದ ಈ ಕರ್ಮ ಮಾಡಿದ್ದರೆ, ಇಲ್ಲಿ ಮಾತ್ರ ಅಲ್ಲ, ಯಾವುದೇ ಇದಕ್ಕೆ ಮಾತ್ರ ಕನಸು ಅಲ್ಲ, ಯಾವುದೇ ಕಾಮ್ಯಕರ್ಮ ಮಾಡಿದಾಗಲೂ ಆ ಕರ್ಮ ಮಾಡಿದಾಗ ಅದಕ್ಕೆ ಫಲ ಸಿಗುತ್ತೆ ಅನ್ನುವಂತಹ ಸೂಚನೆ ರಾತ್ರಿ ಒಬ್ಬ ಸ್ತ್ರೀಯನ್ನು ಕನಸಿನ ಕಾಣ. ಅದು ಕಾಮ್ಯಕರ್ಮ ಆಗಿದ್ದಾಗ, ನಿಷ್ಕಾಮ ಕರ್ಮ ಮಾಡಿದಾಗ ಕನಸನ್ನು ಕೂಡ ಬಯಸಬಾರದು. ಅದೊಂದು ಕಾಮನೆ, ಕನಸು ಬಿಡಬೇಕು ಅಂತ ನಿರೀಕ್ಷೆ, ಬೆಳಗಾದ್ಯಂತ ಕನಸು ಬಿಡಲಿಲ್ಲ ಅಂತ ತಲೆಗಿಸಿ, ಇದೆಲ್ಲ ಯಾರಿಡಬೇಕು? ಭಗವಂತನ ಪ್ರೀತಿಗೋಸ್ಕರ ಮಾಡಿದ್ದೇನೆ ನಾನು, ಕೆಲಸ ಮುಗಿಯಿತು, ಕನಸು ಬಿಡಬೇಕು ಅನ್ನೋ ಆಸೆ, ಕನಸು ಬಿಡಲಿಲ್ಲ ಅಂತ ಚಿಂತೆ, ಇದೇನು ಮಾಡಬೇಡ, ಅದು ಸರಿಯಾದ ಕರ್ಮ ಅಲ್ಲ. ಫಲಾಪೇಕ್ಷೆ ಇದ್ರೆ ಹಾಗಾದ್ರೆ ಕನಸು ಬಿಡುತ್ತೆ. ಅದಕ್ಕಾಗಿ ಯದಾ ಕಾಮ್ಯಸು ಕರ್ಮೇಶು, ಕರ್ಮ ಕಾಮನೆಯಿಂದ ಮಾಡಿದಾಗ, ಕಾಮ್ಯ ಕರ್ಮ ಮಾಡಿದಾಗ, ಯಾವಾಗ ಸ್ತ್ರೀಯಂ ಸ್ವಪ್ನೆ ಪಶಿ, ಒಬ್ಬ ಸ್ತ್ರೀಯನ್ನು ಕನಸಿನಲ್ಲಿ ಕಂಡರೆ ಸಮೃದ್ಧಿ ತಂತ್ರಜ್ಞಾನ ತಸ್ಮಿನ್ ಸ್ವಪ್ನ ನಿದರ್ಶನ, ಆ ಸ್ವಪ್ನದ ದರ್ಶನದಲ್ಲಿ ಇರತಕ್ಕಂತಹ ಫಲ ಏನಂತಂದ್ರೆ ಕರ್ಮ ಸಮೃದ್ಧಿ ಆಯಿತು, ಮಾಡಿದ್ದು ಫಲ ಕೊಡುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋದನ್ನ ಖಚಿತವಾಗಿ ತಿಳ್ಕೊಳ್ಳಬಹುದಾದ ಸೂಚನೆ. ಅದು ಖಚಿತವಾಗಿ ದೇವತೆಗಳು ಸೂಚನೆ ಕೊಡ್ತಾರೆ ಅಂತ ನಿಯಮ ಇಲ್ಲ. ಇಷ್ಟು ಸಿಗುತ್ತೆ. ಸಹನಾವತು ಸಹ ನುನತ್ತು ಸಹ ವೀರ್ಯಂ ಕರವಾವೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವೈ. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾವತು ಸಹ ನುನತ್ತು ಸಹ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಸತ್ಯಕಾಮರ ಆಶ್ರಮದಿಂದ ಉದ್ದಾಲಕನ ಆಶ್ರಮಕ್ಕೆ ಬಂದ ಉದ್ದಾಲಕನ ಆಶ್ರಮದಲ್ಲಿ ಅವನ ಮಗ ಪ್ರಾಯ ನಚಿಕೇತ ಇನ್ನೂ ಹುಟ್ಟಿಲ್ಲ. ಶ್ವೇತಕೇತು ಸುಮಾರು 10 ವರ್ಷದ ಹುಡುಗ. ಅವನಿಗೆ ಮನೆಯಲ್ಲೇ ತಂದೆ ಅಧ್ಯಯನ ಮಾಡಿಸ್ತಾ ಚಾಲಕ ದೊಡ್ಡ ಗುರುಕುಲವನ್ನು ನಡೆಸ್ತಾ ಇದ್ದವನಲ್ಲ. ಆದರೆ ಒಂದು ಸಣ್ಣ ಮಟ್ಟಿಗೆ ತನ್ನ ಮನೆಯಲ್ಲಿ ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದ, ಮಗನಿಗೂ ಅವನೇ ಪಾಠ ಹೇಳ್ತಾ ಇದ್ದ. ಮಗನಿಗೆ ಉಪನಯನ ಆಗಿ 1-2-3 ವರ್ಷ ಆಗಿದೆ. ಸುಮಾರು 10 ವರ್ಷ ನಡೀತಾ ಇದೆ ಈ ಕಥೆ ನಡೆಯುವಾಗ. ಈ ಪ್ರಕರಣ ಇವತ್ತು ನಾವು ಓದುವಂತಹ ಉಪನಿಷತ್ನ ಭಾಗ ನಡೆಯುವಾಗ ಸುಮಾರು ಶ್ವೇತಕೇತುವಿಗೆ 10-11 ವರ್ಷ ವಯಸ್ಸು ತುಂಬುತ್ತಾ ಇದೆ ಆ ವಯಸ್ಸು. ಅಂತಹ ಸಂದರ್ಭದಲ್ಲಿ ಅವನ ತಂದೆ ಬಳಿಯಲ್ಲಿ ಮನೆಯಲ್ಲೇ ಸಾಮಾನ್ಯ 3 ವರ್ಷದಿಂದ ಅಧ್ಯಯನ ಮಾಡ್ತಾ ಮಾಡ್ತಾ 10-11 ವರ್ಷ ಅಂತ ಸುಮಾರು 6-7 ವರ್ಷದ ಅಧ್ಯಯನ ಆಗಿದೆ. ಉಪನಯನ ಆದ ನಂತರ ವೇದಾಧ್ಯಯನವನ್ನು ಮಾಡಿದ ಹಾಗೆ 10-11 ವರ್ಷ ಮಾಡಿದ ಅತ್ಯಂತ ಹುಡುಗ ಶ್ವೇತಕೇತು. ಹಾಗಾಗಿ 10 ವರ್ಷದಲ್ಲೇ ಒಂದು ಭಯ ಬಂತು. ನಾನು ನನ್ನಷ್ಟು 10 ವರ್ಷದಲ್ಲಿ ಇಷ್ಟು ಓದಿದವರೇ ಯಾರೂ ಇಲ್ಲ. ನಾನು ಪ್ರಚಂಡ ಜಾಣ, ಋಷಿಗಳ ಪರಂಪರೆಯಲ್ಲೇ ನನ್ನಂತಹ ಉಪಚಾರ ಸುದ್ದಿಯನ್ನ ಇದು ಹುಟ್ಟು ಹಾಗಿಲ್ಲ ಅಂತಕ್ಕಂಥ ಒಂದು ಭಯ ಇತ್ತು. ಆ ಭ್ರಮೆ ಸುಮಾರು 25 ವರ್ಷ ತನಕವೂ ಈ ಭ್ರಮೆ ಅವನು ಕಾಡಿತ್ತು. ಆ ಭ್ರಮೆಗೆ ವಿಧಿ ಅನೇಕ ಬಾರಿ ಪೆಟ್ಟು ಕೊಟ್ಟಿತ್ತು ಅವನಿಗೆ. ಆ ಪೆಟ್ಟು ತಿಂದು ಕೂಡ ಅವನ ಭ್ರಮೆಯಿಂದ ಹೊರಗೆ ಬರಲಿಲ್ಲ. ಈ ಒಂದು ಅವನ 10ನೇ ವಯಸ್ಸಿನಲ್ಲಿ ಅವನ ಪಾಂಡಿತ್ಯದ ಒಂದು ಯಾಸು 10 ವರ್ಷ ನಾನು ಎಷ್ಟು ತಿಳ್ಕೊಳ್ಬಿಟ್ಟೆ ಅನ್ನುವಂತಹ ಒಂದು ಭಯ ಅಲ್ಲಿದ್ದಾಗ ಅವನ ಭ್ರಮ ನಿರಸನಕ್ಕೆ ಒಂದು ಕುಠಾರ ಒಂದು ಕೊಡಲಿ ಏಟು ವಿಧಿಯ ಹಾಕಿತ್ತು. ಆದರೆ ಅವನು 7 ಸಾವಿರದಿಂದ ಒಂದು ಪಾಠ ಕಲಿಯಲಿಲ್ಲ. ಮುಂದೆ ಪಾಠ ಕಲಿಯುವಂತಹ ಪ್ರಸಂಗ ಬೇರೆ ಬರ್ತದೆ ಇನ್ನೊಂದು ಕಟ್ಟಣೆ. ಈಗ ಸುಮಾರು 10 ವರ್ಷದ ಹುಡುಗ ಅವನಿಗೆ ಒಂದು ಆಸೆ ಏನಂದ್ರೆ ಇನ್ನ ವಯಸ್ಸಾದವರು ಹೋಗ್ತಾರೆ ರಾಜ್ಯಸಭೆಗೆ ಹೋಗಿ ರಾಜ್ಯಸಭೆಯಲ್ಲಿ ಬಹುಮಾನಗಳು ರಾಜಗುರು ರಾಜಸಾರಮನೆಯ ರಾಜವಿದ್ವಾಂಸ ಅಂತ ಹೆಸರು ಪಡೀತಾರೆ ಸಂಭಾವನೆ ಪಡೀತಾರೆ. ನಾನು 10ನೇ ವಯಸ್ಸಿನಲ್ಲಿ ಆ ಸಂಭಾವನೆ ಪಡೀಬೇಕು ಒಂದು ಆಸೆ ಬಂತವ. ಪ್ರಚಂಡ ಬುದ್ಧಿವಂತ ಇದ್ದಲ್ಲ ಒಂದು ಓವರ್ ಕಾನ್ಫಿಡೆನ್ಸ್. ಅರಮನೆಗೆ ಹೋಗಿ ರಾಜರುಗಳ ಮುಂದೆ ನನ್ನ ಪಾಂಡಿತ್ಯ ಪ್ರದರ್ಶನ ಮಾಡಿಬಿಟ್ಟೆ, 10 ವರ್ಷದ ಹುಡುಗರ ಪಾಂಡಿತ್ಯ ನೋಡಿ ತಂದಾಗಿ ನನಗೆ ಬಹಳ ದೊಡ್ಡ ಸಂಭಾವನೆ ಕೊಡಬಹುದು ಅನ್ನೋ ಆಲೋಚನೆಯಲ್ಲಿ ಶ್ವೇತಕೇತುರ ಅರುಣೇಯ ಪಂಚಾಲಾನ ಸಮಿತಿಮೇಯಾಯ ಹಾಗೆ ಯೋಚನೆ ಮಾಡಿ ಹೊರಟ. ಹೊರಡೋದಕ್ಕೆ ಮುಂಚೆ ಇದ್ದ ಬ್ಯಾಕ್ಗ್ರೌಂಡ್ ಕಥೆಗಳಿಂದ ಅಷ್ಟೇ ಅಲ್ಲಿಂದ ಅವನು ಹೊರಟ. ಯಾರು ಅಂದ್ರೆ ಶ್ವೇತಕೇತುರ ಅರುಣೇಯ ನಾನು ಮೊನ್ನೆ ಹೇಳಿದ್ದೆ ಅರುಣಾ ಅನ್ನುವಳು ವಾಜಶ್ರವಸ್ಸನ ಮಗಳು. ಅವರ ಮಗ ಉದ್ದಾಲಕನ ಮಗ ಇವ ಏನ ಅವ ಅರುಣೇಯ ಅಂದ್ರೆ ಅರುಣೇಯ ಮೊಮ್ಮಗ ಅರುಣ ಅಂತ ಅವನ ತಂದೆಯ ತಾಯಿಯ ಹೆಸರು. ವಾಜಶ್ರವಸ್ ಅಂತಕ್ಕವನು ಉದ್ದಾಲಕನ ಅಜ್ಜ. ಅವನ ಮಗಳು ಅರುಣ, ಅರುಣೆಯ ಮಗ ಉದ್ದಾಲಕ, ಉದ್ದಾಲಕನ ಮಗ ಶ್ವೇತಕೇತು. ಹೀಗೆ ಶಿಪ ಅಂದ್ರೆ ವಾಜಶ್ರವಸ್ಸಿನ ಮಗಳು ಅರುಣ ಅಂತ ಅವರ ಹೆಸರು. ಅಲ್ಲಿ ತಮಾಷೆ ಅಂದ್ರೆ ವಾಜಶ್ರವಸ್ಸಿಗೆ ಗಂಡು ಮಕ್ಕಳು ಇರಲಿಲ್ಲವೋ ಅಥವಾ ಇದ್ರೆ ಇವಳಷ್ಟು ಜ್ಞಾನರಾದವರು ಶಾಸ್ತ್ರ ಓದಿದವರು ಇರಲಿಲ್ಲವೋ. ಅಲ್ಲಿ ಎಲ್ಲ ಅಜ್ಜನ ಹೆಸರು ಬಂತು, ಅಪ್ಪನ ಹೆಸರು ಬಂತು, ಅಜ್ಜಿಯ ಹೆಸರು, ಅಜ್ಜನ ಮಗ ಇಲ್ಲಿ ಅರುಣೆಯ ಗಂಡನ ಹೆಸರಾಗಲಿ ಅಥವಾ ಅವಳ ಅಣ್ಣ ತಮ್ಮನ ಹೆಸರಾಗಲಿ ಯಾವುದೇ ಉಪನಿಷತ್ನಲ್ಲಿ ಬರೋದಿಲ್ಲ. ಅರುಣ ಅನ್ನುವಳು ಉದ್ದಾಲಕನ ತಾಯಿ, ಉದ್ದಾಲಕನ ತಂದೆ ಹೆಸರು ಗೊತ್ತಿ. ಅವಳ ಮಗ ಉದ್ದಾಲಕ ಆರುಣಿ, ಅರುಣೆಯ ಮಗ ಅರುಣೆಯ ಮಗ ಅರುಣೇಯ. ಹಾಗಾಗಿ ಅರುಣೆಯ ಮೊಮ್ಮಗ ಅವರ ಹೆಸರು ಶ್ವೇತಕೇತು. ಶ್ವೇತಕೇತು ಅರುಣೇಯ. ಇದಕ್ಕೆ ಈ ನಾಮಗಳಿಗೆಲ್ಲ ಭಗವತ್ ಪರವಾಗಿ ಪ್ರಾಣ ಪರವಾಗಿ ಅರ್ಥ ಮಾಡುವಂತಹ ವಿಧಾನವನ್ನು ಮತ್ತೆ ಹೇಳ್ತೇನೆ ನಾನು. ಕಥೆಯ ಒಂದು ಕಟ್ಟಕ್ಕೂ ಕೂಡ ಶ್ವೇತಕೇತು ಅರುಣೇಯ, ಅರುಣೆಯ ಮೊಮ್ಮಗನಾದ. ಇಲ್ಲಿ ಒಂದು ಗಮನಿಸಬೇಕಾದ ಸಂಗತಿ ಏನು ಅಂದ್ರೆ, ಉದ್ದಾಲಕನನ್ನ ಕೂಡ ಅರುಣಿ ಅಂತ ಕರೀತಾರೆ. ಅರುಣೆಯ ಮಗನಾದ ಉದ್ದಾಲಕ ಅವನ ಮಗನನ್ನು ಅರುಣೆಯ ಮೊಮ್ಮಗನಾದ ಶ್ವೇತಕೇತು ಅಂದ್ರೆ ಅರುಣೆ ಬಹಳ ದೊಡ್ಡ ವಿದುಷಿ ಇದು. ತಂದೆಗಿಂತ ಹೆಚ್ಚು ತಂದೆ ತಾಯಿಯಿಂದ ಅವನನ್ನು ಗುರುತಿಸಿ ಕೇಳುವಷ್ಟು ದೊಡ್ಡ ವಿದುಷಿ ಇರಬೇಕು ಅಂತ. ಆದ್ರಿಂದ ಅರುಣೆಯ ಮಗ ಉದ್ದಾಲಕ ಅಂತ ಹೇಳುವಾಗಲೂ ಅರುಣಿಗೆ ಅರುಣೆಯ ಮಗ ಇವನಿಗೆ ಉದ್ದಾಲಕನ ಮಗ ಅಂತ ಹೇಳಬೇಕು. ಇಲ್ಲ, ಅರುಣೆಯ ಮೊಮ್ಮಗ ಇದು. ಶ್ವೇತಕೇತು ಉದ್ದಾಲಕಿ ಅಂತ ಹೇಳಿದ್ರೆ ಶ್ವೇತಕೇತು ಅರುಣೆಯ ಅಂದ್ರೆ ಆ ಕಾಲದಲ್ಲಿ ವೇದ ಕಾಲದ ಋಷಿ ಪರಂಪರೆಯಲ್ಲಿ ಎಲ್ಲ ಋಷಿಗಳು ಬಹಳ ದೊಡ್ಡ ವಿದುಷಿಯಿಂದ ಗೌರವಿಸುತ್ತಿದ್ದ ಹೆಣ್ಣುಮಗಳವರು ಅನ್ನೋದು ಈ ಹೆಸರಿನಿಂದ ಬಂತು. ಇದರ ಅವನ ಮಕ್ಕಳನ್ನ ಮೊಮ್ಮಕ್ಕಳನ್ನ ಅವಳ ಹೆಸರಿನಿಂದ ಕರೆಯುವ ಮೂರು ತಲೆಮಾರು ಅವಳ ಹೆಸರಿನಿಂದ ಕರೀತ. ಅಂತಹ ಅರುಣೇಯನಾದ ಅರುಣೆಯ ಮಗನ ಮಗನಾದ ಅರುಣೆಯ ಮೊಮ್ಮಗನಾದ ಶ್ವೇತಕೇತು ಉದ್ದಾಲಕನ ಮಗ ಅವನು ಶ್ವೇತಕೇತು. ಇದು ಪ್ರಸಿದ್ಧವಾದಂತಹ ಸಂಗತಿ ಘಟನೆ ಅಂತ ಹೇಳುತ್ತೇವ. ಶ್ವೇತಕೇತು ಅರುಣೆಯ ಅರುಣೆಯ ಮೊಮ್ಮಗ ಅಂತ ಪ್ರಸಿದ್ಧ ಅವನು. ಅಂಥ ಶ್ವೇತಕೇತು ಪಂಚಾಲಾನ ಸಮಿತಿನೇ. ನಮಗೆ ಪುರಾಣ ಕಾಲದಲ್ಲಿ ಎರಡು ಅನುಸತ್ತಿಗೆಗಳು ಪ್ರಸಿದ್ಧವಾದದ್ದು. ರಾಮಾಯಣ ಕಾಲದಲ್ಲಿ ಆಯಿತು, ಅನಂತರ ಮಹಾಭಾರತ ಕಾಲದಲ್ಲಿ ಆಗುವ ಎರಡು ಅನುಸತ್ತಿಗಳು, ಯಾದವರದ್ದು ಮತ್ತು ಕೌರವರದ್ದು. ಕೌರವರದ್ದು ಅನುಸತ್ತಿಗೆ ಇದ್ದದ್ದು ಹಸ್ತಿನಪುರ, ಯಾದವರ ಅನುಸತ್ತಿಗೆ ಇದ್ದದ್ದು ಮಧುರೆಯಲ್ಲಿ, ರಾಮಚಂದ್ರನ ಅನುಸತ್ತಿಗೆ ಇದ್ದದ್ದು ಅಯೋಧ್ಯೆ. ಆ ರಾಮಾಯಣ ಕಾಲದಲ್ಲಿ ಆಗಲಿ ಅಥವಾ ಪಾಂಡವರ ಕಾಲದಲ್ಲಿ ಆಗಲಿ ನಮಗೆ ಪಂಚಾಲ ಪ್ರಧಾನ ರಾಜಧಾನಿಯಾಗಿರಲಿಲ್ಲ. ಪಂಚಾಲ ಇತ್ತು ದ್ರೌಪದಿ ಪಂಚಾಲ ದೇಶದ ಪಂಚಾಲ ರಾಜನ ಮಗಳೇ. ಪಂಚಾಲ ದೇಶ ಅಂತಂದ್ರೆ ನಿಮಗೆ ನಾವು ಹರಿದ್ವಾರದಿಂದ ಮುಂದಕ್ಕೆ ಹೋದ್ರೆ ಹರಿದ್ವಾರ ತನಕ ಹಸ್ತಿನಪುರವೇ. ಕೌರವರ ರಾಜ್ಯ ಇದ್ದದ್ದು ಹರಿದ್ವಾರದಿಂದ ಮುಂದೆ ಮೇರಟ್ನ ಹರಿದ್ವಾರದಿಂದ ಮುಂದೆ ಹೋಗುವಾಗ ಡೆಲ್ಲಿಯಿಂದ ಹರಿದ್ವಾರಕ್ಕೆ ಹೋಗುವಾಗ ಅರ್ಧ ದಾರಿ ಸಾಗಿದೆ. ಡೆಲ್ಲಿ ಮತ್ತು ಹರಿದ್ವಾರದ ಮಧ್ಯದಲ್ಲಿ ಡೆಲ್ಲಿಯಿಂದ 120 ಕಿಲೋಮೀಟರ್ ಆಗುತ್ತೆ ಹರಿದ್ವಾರಕ್ಕೆ. ಒಂದು 60 ಕಿಲೋಮೀಟರ್ ಹೋದಾಗ ಮೇರಟ್ ಅಂತ ಒಂದು ಊರು ಸಿಗುತ್ತೆ. ಮೇರಟ್ನಿಂದ ಉತ್ತರಕ್ಕೆ ಹೋದ್ರೆ ಈಗ ಅಲ್ಲಿ ಊರಿಲ್ಲ, ಗಂಗಾ ನದಿಯ ಉಳಿದು ಹೋಗಿದೆ. ಪಾಂಡವರು ಕೌರವರ ರಾಜಧಾನಿಯಾಗಿದ್ದಂತಹ ಹಸ್ತಿನಪುರ. ಹಾಗಾಗಿ ಸುಮಾರು ಹರಿದ್ವಾರದ ತನಕ ಹತ್ತಿರ ಹತ್ತಿರ ಹರಿದ್ವಾರದ ತನಕ ಇವರದ್ದು ಹಸ್ತಿನಪುರವೇ ಇತ್ತು. ಹಸ್ತಿನಪುರದ ಆಡಳಿತ ಮಾಡಬೇಕಿತ್ತು ಕೌರವರ ಆಡಳಿತಕ್ಕೆ. ಆ ಹರಿದ್ವಾರದಿಂದ ಆಚೆಗೆ ಆ ಶೈವಾಲಿಕ್ ಮೌಂಟನ್ಸ್ ಆಮೇಲೆ ದೇವರಾಟವನ್ನು ಅಂತ ನಾವು ಇಲ್ಲಿ ಹೇಳಿದ್ದೇವೆ. ಈ ಭಾಗಗಳೆಲ್ಲ ಪಂಚಾಲ ದೇಶ, ಹಿಮಾಲಯದ ತಪ್ಪಲು ರಾಜ್ಯ, ಒಂಥರದ ಬೆಟ್ಟ ರಾಜ್ಯ, ನಮ್ಮ ಮಡಿಕೇರಿ ಹಾಗೆ ಬೆಟ್ಟದ ತಪ್ಪಲಲ್ಲಿದ್ದ ರಾಜ್ಯ ಪಂಚಾಲ ದೇಶ. ಹಿಮಾಲಯಕ್ಕೆ ಬಹಳ ಹತ್ತಿರವಾಗುತ್ತೆ. ಅದಕ್ಕಿಂತ ದಕ್ಷಿಣಕ್ಕೆ ಬಂದಾಗ ಹಸ್ತಿನಪುರ ಇದ್ದದ್ದು ಪಾಂಡವರ. ಆದರೆ ಆ ಪಂಚಾಲದಿಂದ ಹಸ್ತಿನಪುರಕ್ಕೆ ಶಿಫ್ಟ್ ಆಗಿದ್ದು ಚಟುವಟಿಕೆ ಆಗ ಪಾಂಡವರ ಕಾಲದಲ್ಲಿ. ಆಮೇಲೆ ಅಲ್ಲಿಂದ ಮುಂದಕ್ಕೆ ಹೋಯಿತು, ಡೆಲ್ಲಿಗೆ ಬಂತು ಪಾಂಡವರ ಕಾಲದಲ್ಲಿ. ತನಕ ಹಸ್ತಿನಪುರ ಇತ್ತು, ಪಾಂಡವರ ಕಾಲದಲ್ಲಿ ಡೆಲ್ಲಿಗೆ ಬಂತು. ಇಂದ್ರಪ್ರಸ್ಥ ಬೇರೆ ಬೇರೆ ಕಡೆ ಬದಲಾಗ್ತಾ ಬಂತು. ಮೂಲತಃ ವೇದ ಕಾಲದಲ್ಲಿ ಬಹಳ ಪ್ರಸಿದ್ಧವಾದಂತಹ ಒಂದು ಭಾಗ ಅಂತಂದ್ರೆ ಅರಸೊತ್ತಿಗೆ ಇಲ್ಲಿ ಪಂಚಾಲ ದೇಶ. ಕಾರಣ ಅಂದ್ರೆ ಪಂಚಾಲ ದೇಶದ ರಾಜರು ಬಹಳ ದೊಡ್ಡ ವಿದ್ಯುತ್ ಪಕ್ಷಪಾತಿಗಳು. ಎಲ್ಲ ಋಷಿಗಳನ್ನು ಕರೆಸಿ ಶಾಸ್ತ್ರಾರ್ಥ ಗೋಷ್ಠಿ ಮಾಡಿಸ್ತಿದ್ರು. ಅಷ್ಟೇ ಅಲ್ಲ, ಪಂಚಾಲ ದೇಶದ ರಾಜ ಕರೆದ್ರ ಅಂದ್ರೆ ಪಂಡಿತರೆಲ್ಲ ನಡೆಯುತ್ತಿದ್ರು. ಯಾಕೆಂದ್ರೆ ಅವನ ಕೈಯಲ್ಲಿ ಮರ್ಯಾದೆ ಉಳಿಸ್ಕೊಂಡ್ಬಂದ ದೊಡ್ಡ ವಿದ್ವಾಂಸರು, ಆ ಅರಸರು ಮಹಾ ವಿದ್ವಾಂಸರು. ಅಂಥ ಅರಸರ ಕೈಯಲ್ಲಿ ಹೋಗಿ ಮನ ಕಳ್ಕೊಂಡು ಬರಬಾರ್ದಲ್ಲ, ನೀವು ಎಂತಹ ಬ್ರಾಹ್ಮಣರು ಅಂತ ಹೇಳ್ಬಿಟ್ರೆ ಮೂಲೆಯದು ಮರ್ಯಾದೆ ಹೋಯ್ತು. ಅಂದ್ರೆ ರಾಜರ ಕೈಯಲ್ಲಿ ನಾವು ಮರ್ಯಾದೆ ಕಳ್ಕೊಂಡು ಬರಬಾರ್ದು. ಹಾಗಾಗಿ ಬಹಳ ಪ್ರೆಸ್ಟೀಜಿಯಸ್ ಅದು. ಪಂಚಾಲ ದೇಶದ ರಾಜ ಮಾತ್ರ ಹೋಗಿ ವಿದ್ಯಾ ಪ್ರದರ್ಶನ ಮಾಡೋದು ಆ ಕಾಲದಲ್ಲಿ ವೇದ ಕಾಲದಲ್ಲಿ ಬಹಳ ಮಹತ್ವದ ಒಂದು. ವೇದ ಕಾಲ ಅಂದ್ರೆ ಈ ಋಷಿಗಳಿದ್ದ ಕಾಲಗಳು, ವೇದ ಕಾಲ ಅಂತ ಈ ಋಷಿಗಳು ನಾವು ಯಾವ ಕಾಲದ ಕಥೆಯನ್ನು ವೇದ ಹೇಳ್ತಾ ಇದೆಯೋ ಆ ಕಾಲದಲ್ಲಿ. ಸರಿ, ಅಂಥ ಪಂಚಾಲ ದೇಶದ ರಾಜ ಬೇರೆ ಬೇರೆ ರಾಜರುಗಳಿದ್ರು. ಅದರ ನಂತರ ವೇದ ಕಾಲದಲ್ಲೇ ಮತ್ತೊಂದು ಅಂಥ ಒಂದು ರಾಜ್ಯ ಇದ್ದದ್ದು, ಒಂದು ದ್ರೌಪದಿಯ ರಾಜ್ಯ ಇತ್ತು, ಇನ್ನೊಂದು ಸೀತೆಯ ರಾಜ್ಯ ಮಿಥಿಲೆ. ಅದು ಕೂಡ ಜನಕ, ಅದು ಬೃಹದಾರಣ್ಯ ಉಪನಿಷತ್ನಲ್ಲೆಲ್ಲ ಮಿಥಿಲೆಯ ಜನಕ ಬರುತ್ತದೆ. ಇಲ್ಲಿ ಎಲ್ಲ ಪಂಚಾಲ ದೇಶ ಬರ್ತವೆ. ಎರಡು ದೇಶಗಳಲ್ಲಿ ವಿದ್ವತ್ತನ್ನ ಗುರುತಿಸುವ ಮತ್ತು ಮಹಾವಿದ್ವಾಂಸರಾದ ವೇದಜ್ಞರು, ವೇದದ ಅತ್ಯಂತ ಅಂತರಂಗದ ಉಪಾಸಕರು ಆಗಿದ್ದ ರಾಜರುಗಳು ಆಡಿದಂತ ಹೋಗಿ ರಾಜನನ್ನು ಭೇಟಿ ಮಾಡಿ ಬರುವುದಲ್ಲ. ಆ ರಾಜನ ಬಳಿ ಒಂದು ದೊಡ್ಡ ವಿದ್ವತ್ ಸಮಿತಿ ಇತ್ತು, ದೊಡ್ಡ ವಿದ್ವಾಂಸರ ಪಡೆ. ಆ ವಿದ್ವಾಂಸರ ಪಡೆ ಅಂತ ಇವರು ಗೆದ್ದು ಬರಬೇಕು, ಸಭಾಪಡೆ ಸಿಗಬೇಕಾಗಿದೆ. ಪಂಚಾಳಾನ ಸಮಿತಿ ಅದೊಂದು ದೊಡ್ಡ ಪಂಡಿತರ ಗೋಷ್ಠಿ ಮಂಡಳಿ. ಆ ವಿದ್ವಾನ್ ಮಂಡಳಿಯವರು ರೆಕಮೆಂಡ್ ಮಾಡಬೇಕು ಇವ್ರು ಬುದ್ಧಿವಂತ. ಅಲ್ಲಿ ಶಾಬಾಸ್ಗಿರಿ ಪಡಿಬೇಕು ಅಂತ ಇವರು ಆಸೆ ಪಟ್ಟು ಹತ್ತು ವರ್ಷದ ಹುಡುಗ ಅಲ್ಲಿ ಹೋಗ್ತಾರೆ. ಸಮಿತಿ ಮೇಯರ್ ಸಭೆ ಹೋದಾಗ ಆಗ ಪಂಚಾಲ ದೇಶದ ರಾಜನಾಗಿದ್ದ ಅವನ ಹೆಸರು ಪ್ರವಾಹನ ಅಂತ. ಪ್ರವಾಹನೋ ತಮ್ ತಮ್ಮ ಪ್ರವಾಹನೋ ಜೈವಲಿಹಿ ಜೈವಲಿಹಿ ವಾಚ. ಅವನಿಗೆ ಅವನ ಮೂಲ ಹೆಸರು ಜೈವಲಿ ಅಂತ, ಪ್ರವಾಹನ ಅಂತ ಹೆಸರು, ತಂದೆ ಎಂದು ಬಂದ ಹೆಸರು ಜೈವಲಿ ಅಂತ. ವಕಾರ ಮತ್ತು ಬಕಾರಗಳ ಭೇದದಿಂದ ಜೈವಲಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಯಾಕಂದ್ರೆ ಈ ವೇದಕಾಲದ ಹೆಸರುಗಳು ಗೊತ್ತಿಲ್ಲ ನೋಡಿ, ಎಲ್ಲ ವ್ಯಾಖ್ಯಾನಕಾರರು ಒಬ್ಬೊಬ್ಬರು ಒಂದೊಂದು ಹೆಸರು ನಾಮಕರಣ ಮಾಡ್ತಾರೆ. ಕೆಲವರು ಜೈವಲಿ, ಕೆಲವರು ಜೈಬಲಿ, ಕೆಲವರು ಜೈಬಿಲಿ, ಒಟ್ಟು ಕಲಿಬಿಲಿ. ಜೈಬಲಿ ಅಂತ ಹೆಸರು ಕೆಲವರ ಪ್ರಕಾರ. ಅದ್ಯಾಕೆ ಅಂದ್ರೆ ಅವನ ಅಪ್ಪನ ಹೆಸರು ಏನು ಅಂತ ಗೊತ್ತಾಗುತ್ತೆ. ನಮ್ಮ ಜೈಬಲಿ ಅಂದ್ರೆ ಇಂಥವನ ಮಗ ಅಂತ. ಅವನ ಅಪ್ಪನ ಹೆಸರು ಕೆಲವರ ಪ್ರಕಾರ ಜಿಬಿಲ, ಜಿಬಿಲನ ಮಗ ಜೈಬಿಲಿ. ಆಮೇಲೆ ಕೆಲವರ ಪ್ರಕಾರ ಜಿಬಲ, ಜಿಬಲನ ಮಗ ಜೈಬಲಿ. ಇದು ಎರಡೂ ತಪ್ಪು, ಜಿಬಿಲ ಅಂತ ಅಲ್ಲ, ಜಿಬಲ ಅಂತ ಅಲ್ಲ, ಇದು ತಪ್ಪು. ಅವನ ಅಪ್ಪನ ಹೆಸರು ಜೀವನ ಅಂತ, ಒಳ್ಳೆ ಜೀವನ ಅಂತ. ಜೀವನರ ಮಗ ಜೈವಲಿ. ಈ ಜಿಬಲ ಜಿಬಿಲಿ ಇವೆಲ್ಲ ಸುಮ್ಮನೆ ಒಟ್ಟಿಗೆ ಏನು ಜಿಲೇಬಿ ತಿಂದವರ ನಾಮಕರು, ಅದು ವೈದಿಕ ನಾಮ. ಜೀವನ, ಜೀವನನ ಮಗ ಜೈವಲಿ. ಇವಾಗ ಸುಂದರವಾಗಿ ನಾವು ಎರಡು ಹೆಸರು ನೋಡ್ತೇವೆ. ಜೀವನ ಅಂತ ಅವನ ಅಪ್ಪನ ಹೆಸರು, ಜೀವನನ ಮಗ ಜೈವಲಿ, ಪ್ರವಾಹನ ಅಂತ ಅವನ ಹೆಸರು. ಈ ಹೆಸರು ನಾವು ಈಗ ಈ ಹೆಸರುಗಳ ಒಂಚೂರು ಸ್ವಾರಸ್ಯ ನೋಡಿ, ಯಾಕಂದ್ರೆ ನಾಮಕರಣವೇ ನಮ್ಗೆ ಬಂದಿಲ್ಲ. ಏನಪ್ಪ ಯಾವ ಏನೋ ಹೆಸರು ಇಡ್ತಾರೆ, ಒಳ್ಳೆ ವೆಸ್ಟರ್ನ್ ನೇಮ್ ಇದ್ದಾಗಿದೆ, ನಮ್ಮ ದೇಶದ ಹೆಸರೇ ಅಲ್ಲ, ಯಾರು ಈ ತರ ಹೆಸರು ಇಡೋಲ್ಲ. ಜೀವನ ಅಂದ್ರೆ ಜೀವಗಳನ್ನ ನಾಟಿ ನಿಯಮನೆಗೋಸ್ಕರ ಸ್ವೀಕರಿಸತಕ್ಕಂತಹ ಪ್ರಾಣದೇವರಿಗೆ ಜೀವನ ಅಂತ ಹೆಸರು. ಯಾಕಂದ್ರೆ ಜೀವನ ಯಾವ ಜೀವಗಳಾಭಿಮಾನ ಜೀವಾಭಿಮಾನಿ, ಅದನ್ನು ಜೀವಗಳನ್ನ ನಾಟಿ ಸ್ವೀಕರಿಸುವ. ಆಮೇಲೆ ಅಷ್ಟೇ ಅಲ್ಲ, ದುಷ್ಟ ಜೀವಗಳನ್ನ ಲಾಯಿ, ದುಷ್ಟ ಜೀವಗಳನ್ನ ನಾಶ ಮಾಡುವವರು, ಸಂಹಾರ ಮಾಡುವವರು, ತಮಸೆ ತಳ್ಳುವರು. ಹಾಗಾಗಿ ಪ್ರಾಣದೇವರಿಗೆ ಜೀವನ ಅಂತ ಹೆಸರು. ಜೀವ ಅಂತಂದ್ರೆ ಎಲ್ಲ ಜೀವಗಳನ್ನು ಜೀವ ಕೊಡ್ತಕ್ಕಂತಹ ಪ್ರಾಣದೇವರೇ ನಿಜವಾದ ಜೀವ, ಜೀವೋತ್ತಮ. ಅವರನ್ನು ಲಾತಿ, ಅವರನ್ನು ತನ್ನ ಅಧೀನಕ್ಕೆ ಇಟ್ಟುಕೊಂಡಂತಹ ಭಗವಂತನೂ ಜೀವ. ಪ್ರಾಣದೇವರನ್ನು ತನ್ನ ನಿಯಂತ್ರಣ ಇಟ್ಟುಕೊಂಡು ಕೊನೆಗೆ ಒಂಥರ ವಾಯು ನದಿನ ಅಮೃತಂ ಅಭೇದಂ ಭಸ್ಮಾಂತಂಗ ಶರೀರಂ, ಪ್ರಾಣದೇವರ ಶರೀರವನ್ನು ನಾಶ ಮಾಡಿ ಸಂಹಾರ ಮಾಡತಕ್ಕಂತಹ ಸಂಘರ್ಷಣ ರೂಪಿಯಾದ ಭಗವಂತ ಅವನ ಜೀವನ. ಆ ಜೀವನನಿಗೆ ಅತ್ಯಂತ ಪ್ರಿಯವಾದ ತತ್ವ ಜೈವಲಿ. ಅಂದ್ರೆ ಜೀವನ ಅಂದ್ರೆ ಭಗವಂತ, ಪ್ರಾಣದೇವರು ಎರಡು ಅರ್ಥ ಆಗುತ್ತೆ. ಜೀವನ ಅಂದ್ರೆ ಭಗವಂತ ಆದಾಗ ಜೈವಲಿ ಅಂದ್ರೆ ಪ್ರಾಣದೇವರು, ಜೀವನನಿಗೆ ಪ್ರಿಯವಾದ ತತ್ವ. ಜೀವನ ಅಂದ್ರೆ ಪ್ರಾಣದೇವರಾದಾಗ ಪ್ರಾಣದೇವರು ಪ್ರಿಯವಾದ ಜೈವಲಿ ಭಗವಂತ, ಜೀವನ ಭಗವಂತ ಆದಾಗ ಜೈವಲಿ ಪ್ರಕೃತಿ. ಹೀಗೆ ಜೈವಲಿ ಅಂತಂದ್ರೆ ಭಗವಂತ ಮತ್ತು ಪ್ರಕೃತಿ, ಜೀವನ ಅಂದ್ರೆ ಭಗವಂತ ಮತ್ತು ಪ್ರಕೃತಿ. ಈ ಅದರಿಂದ ಇದು ಪ್ರಾಣತತ್ವದ ಹೆಸರು. ಜೀವಕಲೆಯನ್ನು ನಿಯಂತ್ರಿಸುವ ಪ್ರಾಣದೇವರು ಜೀವನ,